ಅಲೆ ಮೂಡದೆ ನಿಂತಿದೆ ಸಾಗರ, ತುಸು ದೂರವೇ ನಿಂತನು ಚಂದಿರ, ದನಿ ಬಾರದೆ ನಿಂತಿದೆ ಅಸ್ವರ, ಮಾತಾಡಲು ಮೂಡಿದೆ ಅಂತರ, ಈ ಕಂಪನ ಏಕಾಂತ ತಲ್ದಿದೆ, ಕಂಡ ಕನಸು ಮತ್ತೀಗ ನನ್ನಲ್ಲಿ ಬರದಾಗಿದೆ, ಅಲೆ ಮೂಡದೆ ನಿಂತಿದೆ ಸಾಗರ, ತುಸು ದೂರವೇ ನಿಂತನು ಚಂದಿರ. ನಿನ್ನೆಯಂತೆ ಇಂದು ಇಲ್ಲ ವೇಳೆಯ ವೇಗ, ಸಾಗೋ ದಾರಿ ಮುಂಚೆಗಿಂತ ದೂರವೇ ಈಗ, ಜಾರೋ ಸಂಜೆ ಕಾಣುತ್ತಿಲ್ಲ ನಿನ್ನೆಯ ಹಾಗೆ, ನಿಂತ ಜಾಗ ನಾಳೆ ಕೂಡ ಕುಂಟಿಯೇ ಹೀಗೆ, ಚಂದಿರಾ.